ಗೃಹ ವಿಜ್ಞಾನ ತಜ್ಞರಾದಂತಹ ಡಾಕ್ಟರ್ ಅನುಪಮ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಅನುಪಮ ಮೇಡಮ್ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಆಹಾರ ಮತ್ತು ಆರೋಗ್ಯ ಅಂತಂದಾಗ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ, ಆಹಾರ ಮತ್ತು ಆರೋಗ್ಯಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳ್ತಾರೆ ತಾವು? ಇದು ಒಂದು ಪ್ರಮುಖವಾದಂತ ಪ್ರಶ್ನೆ. ಆರೋಗ್ಯ ಮತ್ತು ಆಹಾರ ನೇರವಾಗಿ ಒಂದಕ್ಕೊಂದು ಸಂಬಂಧಿಸಿದೆ. ಹೇಗೆ ಅಂತಂದ್ರೆ, ಆಧುನಿಕ ವೈದ್ಯ ವಿಜ್ಞಾನದ ಪಿತಾಮಹನಾದ ಹಿಪ್ಪೋಕ್ರೇಟ್ಸ್ ಹೇಳುವುದೇನೆಂದ್ರೆ, ಲೆಟ್ ದೈ ಫುಡ್ ಬಿ ದೈ ಮೆಡಿಸಿನ್ ಅಂಡ್ ದೈ ಮೆಡಿಸಿನ್ ಬಿ ದೈ ಫುಡ್. ಅಂದ್ರೆ ಆಹಾರವು ನಿನ್ನ ಔಷಧವಾಗಲಿ ಹಾಗೂ ನಿನ್ನ ಔಷಧವೇ ನಿನ್ನ ಆಹಾರವಾಗಲಿ ಅಂತ ಹೇಳ್ತಾನೆ. ನಾವು ಆರೋಗ್ಯವಂತರಾಗಿರಲು ನಮಗೆ ಹಿತವಾದ ಆಹಾರವನ್ನು ಮಿತವಾಗಿ ಸೇವಿಸಬೇಕು. ಅತಿಯಾದರೆ ಯಾವುದೂ ಒಳ್ಳೆಯದಲ್ಲ. ಹಿತಮಿತವಾದ ಆಹಾರ, ವ್ಯಾಯಾಮ ಅಥವಾ ಚಟುವಟಿಕೆ ಮತ್ತು ನಿದ್ರೆ, ಇವು ಆರೋಗ್ಯ ನಿರ್ವಹಣೆಗೆ ಅತಿ ಮುಖ್ಯ. ಆದರೆ ಇವುಗಳಲ್ಲಿ ಯಾವುದು ಅತಿಯಾದರೂ ತೊಂದರೆ ತಪ್ಪಿದ್ದಲ್ಲ. ಆರೋಗ್ಯ ಅಂದ್ರೆ ಬರೀ ರೋಗ ಇಲ್ಲದಿರುವಿಕೆ ಅಷ್ಟೇ ಅಲ್ಲ, ಸಂಪೂರ್ಣವಾದ ದೈಹಿಕ, ಮಾನಸಿಕ, ಬೌದ್ಧಿಕ ಹಾಗೂ ಸಾಮಾಜಿಕ ಉತ್ತಮ ಸ್ಥಿತಿಯಲ್ಲಿರಬೇಕೆ ಎಂಬುದು ವಿಶ್ವ ಆರೋಗ್ಯ ಸಂಸ್ಥೆಯ ಆರೋಗ್ಯದ ವ್ಯಾಖ್ಯೆ. ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳಾದ ಬೊಜ್ಜು, ಹೃದಯ ರೋಗ, ಸಕ್ಕರೆ ಕಾಯಿಲೆ, ಆರ್ಥರೈಟಿಸ್ ಇತ್ಯಾದಿಗಳು ಬಹುಬೇಗನೆ ದೇಹದ ಮೇಲೆ ದಾಳಿ ನಡೆಸಿ ನರಳುವಿಕೆಯ ಅವಧಿಯನ್ನ ಹೆಚ್ಚಿಸುತ್ತಿದೆ. ಆದ್ದರಿಂದ ಪರಿಪೂರ್ಣ ಆರೋಗ್ಯಕರ ಜೀವನ ಶೈಲಿ ಹಿಂದೆಂದಿಗಿಂತಲೂ ಇಂದು ತೀರಾ ಅಗತ್ಯವಾಗಿದೆ. ಯಾವ ರೋಗಗಳು ನಮ್ಮ ಬಳಿ ಬಾರದ ಇರಲು ನಾವು ಉತ್ತಮ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಬೇಕು. ಹಾಗೆಯೇ ಉತ್ತಮ ಆಹಾರವು ಇಂತಹ ಜೀವನ ಶೈಲಿಯ ಪ್ರಮುಖ ಅವಿಭಾಜ್ಯ ಅಂಗ. ಯಾಕೆಂದ್ರೆ ನಾವು ವಿ ಆರ್ ದ ಪ್ರಾಡಕ್ಟ್ ಆಫ್ ವಾಟ್ ವಿ ಈಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನನ್ನು ತಿಂತೀವೋ ಅದರ ಪ್ರಾಡಕ್ಟ್ ನಾವು. ಹೌದು, ಅದರ ಪ್ರತೀಕ. ನಾವು ಏನನ್ನು ತಿಂತೀವೋ ಹಾಗಿರ್ತೀವಿ ನಾವು ಅಂತ. ಇದ್ರಲ್ಲಿ ಒಂದು ಮುಖ್ಯವಾದ ಕೋಟ್ ಮಾಡೋದಕ್ಕೆ ಬಯಸ್ತೇನೆ. ಸಿ ಆರ್ ಅನಂತರಾಮು ಅವರು ಸಂಪಾದಿಸಿದ ವಿಜ್ಞಾನದ ಹೆದ್ದಾರಿಯಲ್ಲಿ ಮಹಾ ತಿರುವುಗಳು ಎಂಬ ಪುಸ್ತಕದ ಒಂದು ಪ್ಯಾರವನ್ನ ನಾನು ಇಲ್ಲಿ ಕೋಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಏನಂದ್ರೆ, ನಮ್ಮ ಶರೀರ, ಮನಸ್ಸು ಹಾಗೂ ಕೌಟುಂಬಿಕ ವ್ಯವಸ್ಥೆ ಹದಗೆಡುತ್ತಿದೆ. ಆಹಾರದಲ್ಲಿ ಬೆರಕೆಯಾಗಿರುವ ರಾಸಾಯನಿಕ ವಸ್ತುಗಳು ಹಾಗೂ ಹಾರ್ಮೋನುಗಳು ಮತ್ತು ವಾಯು ಮಾಲಿನ್ಯವು ನಮ್ಮ ಶಾರೀರಿಕ ಆರೋಗ್ಯವನ್ನು ಅಸ್ತವ್ಯಸ್ತಗೊಳಿಸಿ ಅಕಾಲ ರೋಗ, ಅಕಾಲ ವೃದ್ಧಾಪ್ಯ ಹಾಗೂ ಅಕಾಲ ಸಾವನ್ನು ತರುತ್ತಿವೆ. ಹೇಗಾದರೂ ಮಾಡಿ ಅತ್ಯಲ್ಪ ಕಾಲದಲ್ಲಿ ಅತಿ ಹೆಚ್ಚಿನ ಹಣವನ್ನು ಸಂಪಾದಿಸಬೇಕು ಎನ್ನುವ ಬಯಕೆ ತೀವ್ರವಾಗಿ ಮಾನವೀಯ ಮೌಲ್ಯಗಳು ನಶಿಸಿ ಹೋಗುತ್ತಿವೆ. ಕುಟುಂಬ ಎನ್ನುವ ಪರಿಕಲ್ಪನೆ ಕ್ರಮೇಣ ನಶಿಸುತ್ತಿದ್ದು ನಾನೊಬ್ಬ ಚೆನ್ನಾಗಿದ್ರೆ ಸಾಕು ಎನ್ನುವ ಮನೋಭಾವನೆ ಅಧಿಕವಾಗುತ್ತಿದೆ. ಇದು ಒಬ್ಬಂಟಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಿದೆ. ಮನೋರೋಗಿಗಳ ಸಂಖ್ಯೆ ಅಧಿಕವಾಗುತ್ತಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವವರ ಪ್ರಮಾಣವೂ ಅಧಿಕವಾಗುತ್ತಿದೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಈಗ ತಾವು ಇಷ್ಟೆಲ್ಲ ಹೇಳಿದ್ರಿ, ಆಹಾರ ಮತ್ತು ಆರೋಗ್ಯಕ್ಕೆ ಯಾವ ರೀತಿ ಒಂದಕ್ಕೊಂದು ಸಂಬಂಧ ಇದೆ ಅಂತಕ್ಕಂತ ವಿಚಾರ. ಇನ್ನ ಮುಖ್ಯವಾಗಿ ನಾವು ತಿಂತಕ್ಕಂತ ಆಹಾರ ಹೇಗಿರ್ಬೇಕು, ಆರೋಗ್ಯವಂತ ಒಂದು ಪ್ರಜೆ ಆಗ್ಬೇಕಾದ್ರೆ ಯಾವ ರೀತಿ ಆಹಾರ ಇರ್ಬೇಕಂತ? ನಮ್ಮ ಜೀವನದ ಅನೇಕ ಅಂಶಗಳು ಒಂದರೊಡನೆ ಒಂದು ಅವಿಭಾಜ್ಯವಾಗಿ ಹೆಣೆದುಕೊಂಡಿದ್ದು ಒಂದರ ಏರುಪೇರು ಮತ್ತೊಂದನ್ನ ಹದಗೆಡಿಸ್ತಾ ಇದೆ. ಹಾಗಾಗಿ ಸಂಪೂರ್ಣ ಆರೋಗ್ಯವನ್ನು ಸಾಧಿಸಲಿಕ್ಕೆ ನಾವು ನಮ್ಮ ದೈನಂದಿನ ಆಹಾರದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ತಾಜಾ ಹಣ್ಣು ತರಕಾರಿಗಳ ಬಳಕೆ, ಅನೇಕ ಬಗೆಯ ಆಹಾರಗಳ ಸೇವನೆ, ಆಹಾರ ಪದಾರ್ಥಗಳು ಅಂದ್ರೆ ಫುಡ್ ಡೈವರ್ಸಿಟಿ, ಅಂದ್ರೆ ನಾವು ಎಷ್ಟು ಹೆಚ್ಚು ಬಗೆಯ ಆಹಾರಗಳನ್ನ, ವಿವಿಧ ಆಹಾರಗಳು, ಬರೀ ಅನ್ನ, ರೊಟ್ಟಿ, ಚಪಾತಿ ಇವನ್ನೇ ದಿನಾ ತಿಂತಾ ಇದ್ರೆ ಒಂದಲ್ಲ ಒಂದು ಕಾಯಿಲೆಗಳು ಅಂಟ್ಕೊಳ್ತವೆ. ಹಾಗಾಗಿ ದೈನಂದಿನ ಅನ್ನ, ರೊಟ್ಟಿ, ಚಪಾತಿಯ ಜೊತೆಗೆ ಅನೇಕ ವಿವಿಧ ಆಹಾರ ಪದಾರ್ಥಗಳ ಬಳಕೆ ನಮ್ಮ ಆರೋಗ್ಯವನ್ನ ಹೆಚ್ಚು ಸುಸ್ಥಿತಿಯಲ್ಲಿ ಇಡ್ತದೆ. ಅದಕ್ಕೆ ಫುಡ್ ಡೈವರ್ಸಿಟಿ ಬಹಳ ಇಂಪಾರ್ಟೆಂಟ್. ಅನೇಕ ಬಗೆಯ ಆಹಾರಗಳ ಸೇವನೆ, ಜಂಕ್ ಫುಡ್ ಮತ್ತು ಬೇಕರಿ ಪದಾರ್ಥಗಳ ಮಿತವಾದ ಬಳಕೆ, ಅತಿ ಸಂಸ್ಕರಿತ ಆಹಾರಗಳ ಮಿತ ಬಳಕೆ ಮುಂತಾದ ಕ್ರಮಗಳಿಂದ ನಾವು ನಮ್ಮ ಆರೋಗ್ಯವನ್ನ ಸಾಧಿಸಬಹುದು. ಆಹಾರದಲ್ಲಿ ಸ್ವಲ್ಪ ಮಟ್ಟಿನ ಮಾರ್ಪಾಡು ಮಾಡಿಕೊಳ್ಳುವುದರಿಂದ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಆಹಾರಗಳು ಸರಿಯಾಗಿ ತಾಜಾ ಇರಬೇಕು ಮತ್ತೆ ಅವುಗಳನ್ನ ಸರಿಯಾಗಿ ನಾವು ಪ್ರೋಸೆಸ್ ಮಾಡಬೇಕು. ಈಗ ಉದಾಹರಣೆಗೆ ತರಕಾರಿ ಮತ್ತು ಹಣ್ಣುಗಳನ್ನ ಕಟ್ ಮಾಡಿದ ಮೇಲೆ ತೊಳಿಬಾರದು, ಮೊದಲೇ ಸರಿಯಾಗಿ ತೊಳೆದು ನಾವು ಕಟ್ ಮಾಡಬೇಕು, ಹೆಚ್ಚಬೇಕು. ಈಗ ಮುಖ್ಯವಾಗಿ ಆಹಾರದಲ್ಲಿ ಬಂದಾಗ ಆಹಾರದಲ್ಲಿ ಮುಖ್ಯವಾಗಿ ಯಾವ್ಯಾವ ರೀತಿಯ ಆಹಾರಗಳು ಇರ್ತಾವಂತೆ ತಾವು, ನಮ್ಮ ದೇಹಕ್ಕೆ ಯಾವ್ಯಾವ ರೀತಿಯ ಆಹಾರಗಳ ಅವಶ್ಯಕತೆ ಇದೆ ಅಂತಂದ್ರೆ? ಇದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೇಳಿದ್ರಿ ತಾವು. ಆಹಾರವನ್ನ ನಾವು ಸ್ಥೂಲವಾಗಿ ಮೂರು ಗುಂಪುಗಳಾಗಿ ವಿಂಗಡಿಸಬಹುದು. ನಮ್ಮ ಸುಲಭ ವಿಂಗಡಣೆಗೆ ICMR-ನವರು, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನವರು, ಐದು ಆಹಾರದ ಗುಂಪುಗಳನ್ನ ಕೊಟ್ಟಿದ್ದಾರೆ. ಐದು ಪ್ರಮುಖ ಆಹಾರದ ಗುಂಪುಗಳಿಂದ ನಾವು ದಿನ ಒಂದು ಅಥವಾ ಎರಡು ಆಹಾರ ಪದಾರ್ಥಗಳನ್ನ ನಮ್ಮ ದೈನಂದಿನ ಆಹಾರದ ಕ್ರಮದಲ್ಲಿ ಸೇರಿಸಿಕೊಂಡ್ರೆ ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಸಮತೂಕದ ಆಹಾರವನ್ನ ನಾವು ಸಾಧಿಸಬಹುದು ಅಂತ ಆಹಾರವನ್ನ ಪ್ರಮುಖವಾಗಿ ಐದು ಗುಂಪುಗಳನ್ನಾಗಿ ಮಾಡಿದ್ದಾರೆ. ಈ ಐದು ಗುಂಪುಗಳು ಯಾವುವು ಅಂತಂದ್ರೆ, ಏಕದಳ ಧಾನ್ಯಗಳು ಮತ್ತು ಗಡ್ಡೆ ಗೆಣಸುಗಳು. ಏಕದಳ ಧಾನ್ಯಗಳು ಅಕ್ಕಿ, ಗೋಧಿ, ಜೋಳ, ರಾಗಿ, ಸಜ್ಜೆ, ನವಣೆ ಇತ್ಯಾದಿಗಳು. ಗಡ್ಡೆ ಗೆಣಸುಗಳು ಅಂದ್ರೆ ಪೊಟ್ಯಾಟೊ, ಆಲೂಗಡ್ಡೆ, ಗೆಣಸು ಮತ್ತೆ ರೂಟ್ಸ್ ಅಂಡ್ ಟ್ಯೂಬರ್ಸ್ ಅಂದ್ರೆ ನಾರು ಬೇರು ಗಡ್ಡೆ ಗೆಣಸುಗಳು ಇವೆಲ್ಲ ಮತ್ತೆ ಏಕದಳ ಧಾನ್ಯಗಳು. ಇವು ಪ್ರಮುಖವಾಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡ್ತವೆ. ಇದು ಮೊದಲನೇ ಗುಂಪು. ಎರಡನೇ ಗುಂಪು ಅಂತಂದ್ರೆ ನಮ್ಮ ದೇಹದ ಪೋಷಣೆಗೆ, ದೇಹದ ಬೆಳವಣಿಗೆಗೆ ಅಗತ್ಯವಾಗಿರುವಂತಹ ಆಹಾರಗಳು, ದ್ವಿದಳ ಧಾನ್ಯಗಳು, ಪ್ರೋಟೀನ್ ಯುಕ್ತ ಆಹಾರಗಳು. ಪ್ರೋಟೀನ್ ಅನ್ನ ಪ್ರಮುಖವಾಗಿ, ಪ್ರಮುಖ ಪೋಷಕಾಂಶವಾದಂತಹ ಪ್ರೋಟೀನ್ ಅನ್ನ ಈ ಆಹಾರದ ಗುಂಪು ಕೊಡ್ತದೆ. ಉದಾಹರಣೆಗೆ ಕಾಳು ಬೇಳೆಗಳು, ತೊಗರಿ, ಹೆಸರು, ಉದ್ದು, ಕಡಲೆ ಇತ್ಯಾದಿಗಳು ಇವೆಲ್ಲ ನಮಗೆ ಪ್ರೋಟೀನ್ ಅನ್ನ ಕೊಡ್ತವೆ. ಮತ್ತು ಮಾಂಸಾಹಾರದ ಪದಾರ್ಥಗಳು, ಮೊಟ್ಟೆ, ಮೀನು, ಮಾಂಸಾಹಾರ ಇತ್ಯಾದಿಗಳು ಇವು ಪ್ರೋಟೀನ್ ಅನ್ನ ದೇಹಕ್ಕೆ ಪ್ರಮುಖವಾಗಿ ಒದಗಿಸ್ತವೆ. ಮೂರನೇ ಗುಂಪು ಅಂದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಹಾಗೂ ಮಾಂಸಾಹಾರದ ಕೆಲವು ಪದಾರ್ಥಗಳು ಇವೆಲ್ಲ ನಮ್ಮ ದೇಹಕ್ಕೆ ಅಗೇನ್ ಇವು ಕೂಡ ಪ್ರೋಟೀನ್ ಅನ್ನ ಕೊಡ್ತವೆ. ಇದನ್ನ ಯಾಕೆ ಸಪರೇಟ್ ಮಾಡಿದ್ದಾರೆ ಅಂತಂದ್ರೆ ಹಾಲನ್ನು ನಿತ್ಯ ಸೇವಿಸಬೇಕು, ಮತ್ತೆ ಮಾಂಸಾಹಾರದ ಪದಾರ್ಥಗಳನ್ನ, ಮಾಂಸಾಹಾರಿಗಳು ನಿತ್ಯ ಸೇವನೆ ಮಾಡೋದ್ರಿಂದ ಪ್ರೋಟೀನಿನ ಸರಿಯಾದ ಪೂರೈಕೆ ದೇಹಕ್ಕಾಗ್ತದೆ ಅಂತ. ಮತ್ತೆ ನಾಲ್ಕನೇ ಗುಂಪು ಅಂತಂದ್ರೆ ಹಣ್ಣುಗಳು ಮತ್ತು ತರಕಾರಿಗಳು. ತರಕಾರಿಗಳು ಮತ್ತು ಹಣ್ಣುಗಳನ್ನ ತಾಜಾ ಎಷ್ಟು ನಾವು ಹೆಚ್ಚು ಬಳಸ್ತೀವಿ ಅಷ್ಟು ದೇಹಕ್ಕೆ ಒಳ್ಳೇದು. ಇವುಗಳಿಂದ ಪ್ರಮುಖ ಪೋಷಕಾಂಶಗಳು ಯಾವ ದೊರೀತವೆ ಅಂತಂದ್ರೆ ವಿಟಮಿನ್ಗಳು ಮತ್ತು ಮಿನರಲ್ಗಳು. ವಿಟಮಿನ್ಗಳು ಎಲ್ಲರಿಗೂ ಈಗ ಇತ್ತೀಚೆಗೆ ಎಲ್ಲಾ ಜನರಿಗೂ ಗೊತ್ತಾಗ್ತಾ ಇದೆ, ಇದ್ರ ಬಗ್ಗೆ ಅವೇರ್ನೆಸ್ ಬರ್ತಾ ಇದೆ. ಹಣ್ಣು ಮತ್ತು ತರಕಾರಿಗಳನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿ ಸೇರಿಸ್ಕೋಬೇಕು. ಇವು ಹಣ್ಣು ಮತ್ತು ತರಕಾರಿಗಳು ಜೀವನ ಶೈಲಿ ಕಾಯಿಲೆಗಳಾದಂತಹ ಬೊಜ್ಜು, ಹೃದಯ ರೋಗ, ಸಕ್ಕರೆ ಕಾಯಿಲೆ ಇಂಥವುಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತವೆ. ವಿಟಮಿನ್ ಮಿನರಲ್ಗಳ ಜೊತೆಗೆ ಇವು ನಮ್ಮ ದೇಹಕ್ಕೆ ಅತ್ಯಗತ್ಯವಾದಂತಹ ರಫೇಜ್ ಅಂದ್ರೆ ಡಯಟರಿ ಫೈಬರ್, ನಾರಿನಂಶವನ್ನ ಕೊಡ್ತವೆ. ನಾರಿನಂಶ ಬಹಳ ಪ್ರಮುಖವಾದದ್ದು, ಯಾಕೆಂದ್ರೆ ಇದು ನಮ್ಮ ಕರುಳಿನಲ್ಲಿ ಆಹಾರ ಚಲಿಸುವಿಕೆಯನ್ನ ಉತ್ತಮಗೊಳಿಸ್ತದೆ. ಅಂದ್ರೆ ಸ್ಮೂತ್ ಆಗಿ ಆಹಾರ ಕರುಳಿನಲ್ಲಿ ಚಲಿಸಬೇಕಾದ್ರೆ ಡಯಟರಿ ಫೈಬರ್ ಬಹಳ ಇಂಪಾರ್ಟೆಂಟ್. ಅಂದ್ರೆ ಇವೆಲ್ಲ ವಿವಿಧ ಬಗೆಯ ಆಹಾರ ಒಂದು ವಿಧಾನಗಳು ಅಥವಾ ಆಹಾರದ ಬೇರೆ ಬೇರೆ ಗುಂಪುಗಳು. ಐದನೇ ಗುಂಪು ಅಂತಂದ್ರೆ ಸಕ್ಕರೆ, ಬೆಲ್ಲ, ಎಣ್ಣೆ ಮತ್ತು ಕೊಬ್ಬು ಇವು ಪ್ರಮುಖವಾಗಿ ಶಕ್ತಿಯನ್ನ ಕೊಡ್ತವೆ ದೇಹಕ್ಕೆ. ಇದು ಐದನೇ ಗುಂಪು. ಈ ರೀತಿಯಾಗಿ ICMR ನವರು ನಮ್ಮ ಆಹಾರವನ್ನ ಐದು ಬಗೆಯ ಗುಂಪುಗಳನ್ನಾಗಿ ಮಾಡಿದ್ದಾರೆ. ಈ ಐದು ಗುಂಪುಗಳಿಂದ ಒಂದು ಅಥವಾ ಎರಡು ಆಹಾರಗಳನ್ನ ಪ್ರತಿ ಮೀಲ್ಸ್ ನಲ್ಲೂ, ಪ್ರತಿ ಊಟದಲ್ಲೂ, ಪ್ರತಿ ಬ್ರೇಕ್ಫಾಸ್ಟ್, ಲಂಚ್ ಅಥವಾ ಡಿನ್ನರ್, ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟಕ್ಕೆ ನಾವು ಈ ಐದು ಆಹಾರದ ಗುಂಪುಗಳಿಂದ ಒಂದು ಅಥವಾ ಎರಡು ಆಹಾರ ಪದಾರ್ಥಗಳನ್ನ ಸೇರಿಸ್ಕೊಂಡ್ರೆ ನಮ್ಮ ಆಹಾರವನ್ನ ಬ್ಯಾಲೆನ್ಸ್ಡ್ ಡಯಟ್ ಮಾಡಬಹುದು ಅಂತ ಇದು ಪರಿಕಲ್ಪನೆ. ಈಗ ಇತ್ತೀಚೆಗೆ ಜನರಲ್ಲಿ ಸಾಕಷ್ಟು ಒಂದು ತಿಳುವಳಿಕೆ ಬರ್ತಾ ಇದೆ ಆಹಾರದ ಬಗ್ಗೆ. ಮುಖ್ಯವಾಗಿ ಪ್ರತಿ ಒಂದು ಮೀಲ್ಸ್ಗೆ ಈಗ ಪ್ರೋಟೀನ್ ಒಂದು ಎಷ್ಟು ಗ್ರಾಮ್ ಬೇಕಾಗತ್ತೆ ನಮ್ಮ ಶರೀರಕ್ಕೆ, ಕೊಬ್ಬು ಎಷ್ಟು ಬೇಕಾಗತ್ತೆ, ಒಂದ್ ದಿನಕ್ಕೆ ಪ್ರತಿ ವ್ಯಕ್ತಿಗೆ ಎಷ್ಟೆಷ್ಟು ಬೇಕಾಗತ್ತೆ, ನಿಜವಾಗ್ಲೂ ನಮ್ಮ ದೇಶದಲ್ಲಿ ಈ ಒಂದು ನಿಗದಿತ ಪ್ರಮಾಣದಲ್ಲಿ ಎಲ್ಲರಿಗೂ ಆಹಾರ ಒಂದು ಸಿಗ್ತಾ ಇದೆ ಅಂತೀರಾ ಈ ಒಂದು ಪ್ರಮಾಣದಲ್ಲಿ ಕೊಬ್ಬು ಪ್ರೋಟೀನ್? ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇಲ್ಲ, ಆದ್ರೆ ಪೋಷಕಾಂಶಗಳ ಕೊರತೆ ಇದೆ. ಉದಾಹರಣೆಗೆ ಹೇಗೆ ಅಂತಂದ್ರೆ ಈಗ ಪೋಷಕಾಂಶಗಳು ಎಲ್ಲರಿಗೂ ಒಂದೇ ರೀತಿ ಬೇಕಾಗೋದಿಲ್ಲ. ಚಿಕ್ಕ ಮಕ್ಕಳಿಗೆ ಹೆಚ್ಚು ಪ್ರೋಟೀನಿನ ಅಗತ್ಯ ಇದೆ. ಅಡೋಲೆಸೆಂಟ್ ಗರ್ಲ್ಸ್ ಅಂದ್ರೆ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಹೆಚ್ಚು ಕಬ್ಬಿಣಾಂಶದ ಅಗತ್ಯ ಇರುತ್ತೆ. ಆಮೇಲೆ ವೃದ್ಧರಿಗೆ ಹೆಚ್ಚು ಪ್ರೋಟೀನ್ ಮತ್ತೆ ಕಡಿಮೆ ಕೊಬ್ಬಿನಾಂಶ ಇರುವಂತಹ ಆಹಾರ ಪದಾರ್ಥಗಳ ಅಗತ್ಯ ಇರುತ್ತೆ. ರೋಗಿಗಳಿಗೆ, ಆಯಾ ರೋಗಗಳಿಗೆ ತಕ್ಕ ಹಾಗೆ ಆ ಪೋಷಕಾಂಶಗಳ ಅಗತ್ಯ ಇರುತ್ತದೆ. ಈ ರೀತಿಯಾಗಿ ಅನೇಕರಿಗೆ ಅನೇಕ ಬಗೆಯ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅಂದ್ರೆ ಪೋಷಕಾಂಶಗಳ ಅಗತ್ಯತೆ ಇರ್ತದೆ. ಇದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಇವಾಗ ನಮ್ಮ ದೇಶದಲ್ಲಿ ನಾವು ಫುಡ್ ಸೆಕ್ಯೂರಿಟಿಯನ್ನ ಸಾಧಿಸಿದ್ದೇವೆ, ಅಂದ್ರೆ ಆಹಾರದ ಭದ್ರತೆಯನ್ನ ಸಾಧಿಸಿದ್ದೇವೆ ಬಹುಮಟ್ಟಿಗೆ. ಆದ್ರೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಈಗ ಬಹುಮುಖ್ಯವಾದ ಪ್ರಶ್ನೆಯಾಗಿ ನಮ್ಮ ಮುಂದೆ ಇದೆ. ಹಾಗಾಗಿ ಎಲ್ಲರಿಗೂ ಸರಿಯಾದ ಅವರಿಗೆ ಬೇಕಾಗುವಂತಹ ಪೋಷಕಾಂಶಗಳು ದೊರೀತಾ ಇಲ್ಲ ಅನ್ನೋದೇ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಇದರತ್ತ ನಾವು ಗಮನ ಹರಿಸಬೇಕಾಗಿದೆ. ಈಗ ಮಹಿಳೆಯರು ಮುಖ್ಯವಾಗಿ ರಕ್ತಹೀನತೆಯಿಂದ ಬಳಲ್ತಿರ್ತಾರೆ, ಗರ್ಭಿಣಿ ಸ್ತ್ರೀಯರಿರಬಹುದು, ಗರ್ಭಿಣಿಯವರು, ಬಾಣಂತಿಯರು, ರಕ್ತಹೀನತೆ ಇರುತ್ತೆ. ಇಂತ ಮಹಿಳೆಯರು ಯಾವ ರೀತಿ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಒಳ್ಳೇದಂತ ಹೇಳ್ತಾರೆ? ಅಂದ್ರೆ ಡಿಫ್ರೆಂಟ್ ಫಿಸಿಯೋಲಾಜಿಕಲ್ ಕಂಡೀಷನ್ಸ್, ಗರ್ಭಾವಸ್ಥೆ ಮತ್ತು ಬಾಣಂತನ, ಈ ಎರಡು ಅವಸ್ಥೆಗಳಲ್ಲಿ ದೇಹಕ್ಕೆ ಹೆಚ್ಚು ವಿಟಮಿನ್ಗಳು ಮತ್ತೆ ಪ್ರೋಟೀನಿನ ಅವಶ್ಯಕತೆ ಇರ್ತದೆ. ಅವರು ಅಂದ್ರೆ ದೈನಂದಿನ ಆಹಾರಕ್ಕಿಂತ ಸ್ವಲ್ಪ ಹೆಚ್ಚು ಪ್ರಮಾಣದ ಆಹಾರವನ್ನ ಸೇವಿಸಬೇಕಾಗ್ತದೆ. ಉದಾಹರಣೆಗೆ ಪ್ರೋಟೀನ್ ಅನ್ನ ತಗೊಂಡ್ರೆ ಪ್ರತಿಯೊಬ್ಬ ಮನುಷ್ಯನ ಅಗತ್ಯ ಏನಂದ್ರೆ ಪರ್ ಕೆಜಿ ಬಾಡಿ ವೇಟ್, 1 gram ಪರ್ ಕೆಜಿ ಬಾಡಿ ವೇಟ್ ಪ್ರೋಟೀನ್ ರಿಕ್ವೈರ್ಮೆಂಟ್. ಅಂದ್ರೆ 1 gram 1 kg ದೇಹ ತೂಕಕ್ಕೆ 1 gram ಪ್ರೋಟೀನ್ ಅನ್ನ ನಾವು ಸೇವಿಸಬೇಕು. ಒಂದ್ ದಿನಕ್ಕೆ ಪ್ರೋಟೀನ್ ಬೇಕಾಗ್ತದೆ. ಆದ್ರೆ ಈ ಪ್ರೆಗ್ನೆನ್ಸಿ ಮತ್ತೆ ಲ್ಯಾಕ್ಟೇಷನ್ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಮತ್ತು ಹಾಲುಡಿಸುವ ತಾಯಂದಿರಲ್ಲಿ ಇದರ ಅಗತ್ಯ ಇನ್ನು ಹೆಚ್ಚಾಗಿರ್ತದೆ. ಹಾಗಾಗಿ ಅವರು ದಿನಕ್ಕೆ 15 ಗ್ರಾಂನಷ್ಟು ಹೆಚ್ಚು ಪ್ರೋಟೀನ್ ಅನ್ನ ಸೇವಿಸಬೇಕಾಗ್ತದೆ. ಇದೇ ರೀತಿ ಎಲ್ಲಾ ಪೋಷಕಾಂಶಗಳು, ಶಕ್ತಿ ಆಗಲಿ ಅಥವಾ ವಿಟಮಿನ್ ಮಿನರಲ್ಗಳಾಗಲಿ, ಎಲ್ಲವೂ ಅಂದ್ರೆ ಈ ಗರ್ಭಾವಸ್ಥೆಯಲ್ಲಿ ಮತ್ತೆ ಹಾಲು ಉಡಿಸುವ ತಾಯಂದಿರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗ್ತವೆ. ಅವುಗಳನ್ನ ಅವರು ಹೆಚ್ಚು ಸೇವಿಸಬೇಕು. ಇವುಗಳನ್ನ ಅವರು ಹೆಚ್ಚಿಗೆ ಸೇವಿಸೋದು ಬಹಳ ಸಂದರ್ಭಗಳಲ್ಲಿ ಕಷ್ಟ ಸಾಧ್ಯವಾಗಿರ್ತದೆ. ಹಾಗಾಗಿ ಸಪ್ಲಿಮೆಂಟೇಷನ್ ಕೊಡ್ತಾರೆ. ಈಗ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಲ್ಯಾಕ್ಟೇಷನ್ ಅಲ್ಲಿ ಐರನ್ ಮತ್ತೆ ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ನ ಕೊಡ್ತಾರೆ. ಫಾಲಿಕ್ ಆಸಿಡ್ ಒಂದು ಬಿ ಕಾಂಪ್ಲೆಕ್ಸ್ ವಿಟಮಿನ್. ಇದು ಐರನ್ ಅಂದ್ರೆ ಕಬ್ಬಿಣಾಂಶ, ಅದು ಕಬ್ಬಿಣಾಂಶವನ್ನು ಹೀರ್ಕೊಳ್ಳೋದಕ್ಕೆ, ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಇದು ಫಾಲಿಕ್ ಆಸಿಡ್ ಸಹಾಯ ಮಾಡುತ್ತೆ. ಹೀಗಾಗಿ ಅದ್ರ ಸಪ್ಲಿಮೆಂಟರಿ ಪ್ರಿಪರೇಷನ್ಸ್ ನ ಕೊಡ್ತಾರೆ, ಕ್ಯಾಪ್ಸೂಲ್ಸ್ ಕೊಡ್ತಾರೆ. ಯಾವುದೇ ಔಷಧಿಗಳನ್ನ ನಾವು ಪ್ರೆಗ್ನೆನ್ಸಿಯಲ್ಲಿ ಸೇವಿಸಬಾರದು ಅಂದ್ರೂ ಇವುಗಳನ್ನ ಸಪ್ಲಿಮೆಂಟರಿ ಆಗಿ ಯಾಕೆ ಕೊಡೋದು ಅಂದ್ರೆ ಆಹಾರದಲ್ಲಿ ಅದು ಅಗತ್ಯ ಪ್ರಮಾಣದಲ್ಲಿ ಇರೋದಿಲ್ಲ. ಹಾಗಾಗಿ ಅದರ ಅಗತ್ಯ ಹೆಚ್ಚಾಗಿರ್ತದೆ ಮಗುವಿನ ಬೆಳವಣಿಗೆಗೆ. ಮತ್ತೆ ಈ ಕಬ್ಬಿಣಾಂಶ ಮತ್ತೆ ಫಾಲಿಕ್ ಆಸಿಡ್ ಬಹಳ ಅಗತ್ಯವಾಗಿರೋದ್ರಿಂದ ಇವುಗಳನ್ನ ಸೇವಿಸಬೇಕಾಗ್ತದೆ. ಈಗ ನೋಡಿ, ವಿಶೇಷವಾಗಿ ತಾವು ಹೇಳಿದಂಗೆ ಹಣ್ಣು ತರಕಾರಿಗಳು, ಸೊಪ್ಪಿನ ಪಲ್ಯಗಳು ಮುಂತಾದವನ್ನೆಲ್ಲ ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಹಾಗೇನೆ ನೈಜವಾಗಿ ಉಳಿದು ಅವುಗಳು ನಮ್ಮ ದೇಹಕ್ಕೆ ಸೇರ್ಬೇಕು. ಇದು ಸೇರ್ಬೇಕಾಗಿತ್ತಂದ್ರೆ ಅವುಗಳನ್ನ ಮಾಡ್ತಕ್ಕಂತ ಪದ್ಧತಿ ಅಥವಾ ಅವುಗಳನ್ನ ಏನು ನಾವು ಊಟಕ್ಕೆ ರೆಡಿ ಮಾಡ್ಕೋತೀವಿ ಆ ಪದ್ಧತಿ ಬಹಳ ಮುಖ್ಯ ಅಂತ ಹೇಳ್ತಿರ್ತಾರೆ. ಹೇಗೆ ಇಲ್ಲಿ ಹಣ್ಣು ತರಕಾರಿ ಇರ್ಬಹುದು, ಸೊಪ್ಪಿನ ಪಲ್ಯಗಳಿರ್ಬಹುದು, ಇವನ್ನೆಲ್ಲ ಹೇಗೆ ಮಾಡ್ಬೇಕಂದ್ರೆ ಬಹಳಷ್ಟು ಜನ ನೋಡ್ತಾ ಇರ್ತೀವಿ ನಾವು ಅದನ್ನ ಏನೇನೋ ಮಾಡಿ ಅದ್ರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳೆಲ್ಲ ಹೋಗ್ಬಿಡ್ತಾವೆ, ಆ ತರ ಅದನ್ನ ಸೇವಿಸಿರ್ತಾರೆ. ಹೇಗೆ ಇಲ್ಲಿ ಮಾಡ್ತಕ್ಕಂತ ಮತ್ತೆ ಸೇವಿಸ್ತಕ್ಕಂತ ಪದ್ಧತಿ, ಇದು ಬಹಳ ಪ್ರಮುಖ ಪ್ರಶ್ನೆ ಆಗಿದೆ. ಹೇಗೆ ಅಂದ್ರೆ ಈಗ ಹಣ್ಣುಗಳಾಗ್ಲಿ ತರಕಾರಿಗಳಾಗ್ಲಿ ಸೊಪ್ಪುಗಳು, ಸೊಪ್ಪನ್ನ ಏನ್ ಮಾಡ್ತಾರೆ ಗೃಹಿಣಿಯರು, ಅದರ ಮೇಲೆ ಮಣ್ಣು ತೆಗಿಬೇಕು, ಮರಳು ಮಣ್ಣಿನ ಅಂಶ ಮರಳಿನ ಕಣಗಳು ಇತ್ಯಾದಿಗಳನ್ನ ತೆಗಿಬೇಕು, ಅದ್ರ ಇದನ್ನ ತೊಳಿಬೇಕು ಅಂತ ಹೇಳಿ ಒಂದ್ ಅರ್ಧ ಗಂಟೆ ನೀರಲ್ಲಿ ನೆನೆ ಇಟ್ಬಿಡ್ತಾರೆ. ಆತರ ನೆನ್ಸೋದ್ರಿಂದ ಏನಾಗುತ್ತೆ, ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ನೀರಲ್ಲಿ ಕರಗಿ ಹೊರಟೋಗ್ತದೆ, ಮತ್ತೆ ಅದು ತೌಡು ತಿಂದಂಗ ಆಗತ್ತೆ. ಹಾಗಾಗಿ ಆ ರೀತಿಯಾಗಿ ನೆನೆ ಹಾಕ್ಬಾರ್ದು. ಸೊಪ್ಪು ಮತ್ತು ಹಣ್ಣುಗಳನ್ನ ತರಕಾರಿಗಳನ್ನ ಚೆನ್ನಾಗಿ ಹರಿಯೋ ನೀರ್ನಲ್ಲಿ ಅಥವಾ ನಲ್ಲಿ ನಳದ ಕೆಳಗಡೆ ಹಿಡಿದು ಚೆನ್ನಾಗಿ ತೊಳಿಬೇಕು. ಇಲ್ಲಾಂದ್ರೆ ಒಂದು ಪಾತ್ರೆಯಲ್ಲಿ ಇಟ್ಟು ತೊಳೆದ್ರು ಕೂಡ ಅದನ್ನ ತಕ್ಷಣ ತೊಳೆದು ತಕ್ಷಣ ತೆಗಿಬೇಕು, ಅದ್ ನೆನ್ಸಿಟ್ಬಿಡ್ಬಾರ್ದು. ನೆನ್ಸಿಡೋದ್ರಿಂದ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಮಿನರಲ್ಗಳು ಅದರಲ್ಲಿ ಕರಗ ಹೋಗ್ತವೆ, ಅಂದ್ರೆ ಡ್ರೈನ್ ಔಟ್ ಆಗಿ ಹೋಗ್ತವೆ. ಆಮೇಲೆ ಬೇಯಿಸುವಾಗ ಮುಚ್ಚಳ ತೆರೆದಿಟ್ಟು ಬೇಯಿಸೋದ್ರಿಂದ ಅನೇಕ ವೊಲಟೈಲ್ ಪೋಷಕಾಂಶಗಳು ಏನಾಗ್ತವೆ ಅಂದ್ರೆ ಬೇಗ ಹಾಳಾಗುವಂತ ಪೋಷಕಾಂಶಗಳು ಹೋಗ್ಬಿಡು, ವೇಪರೈಸ್ ಆಗಿ ಮತ್ತೆ ಹಾಳಾಗಿ ಹೋಗ್ಬಿಡ್ತವೆ. ಹಾಗಾಗಿ ಬೇಯಿಸುವಾಗ ಮುಚ್ಚಳವನ್ನು ಮುಚ್ಚಿ ಬೇಯಿಸಬೇಕು. ಕುಕ್ಕರ್ ನಲ್ಲಿ ಬೇಯಿಸೋದು ಅತ್ಯುತ್ತಮ ವಿಧಾನ ಆಹಾರ ತಯಾರಿಕೆಯಲ್ಲಿ. ಆಮೇಲೆ ಬಹಳಷ್ಟು ಜನರು ಏನ್ ಮಾಡ್ತಾರೆ, ತರಕಾರಿಗಳನ್ನ ಫಸ್ಟ್ ಹೆಚ್ಚು ಬಿಟ್ಟು ತೊಳಿತಾರೆ. ಮೊದ್ಲು ಹೆಚ್ಚಿ ತೊಳೆಯೋದ್ರಿಂದ ಕೂಡ ಅನೇಕ ಪೋಷಕಾಂಶಗಳು ಕಳೆದು ಹೋಗ್ತವೆ, ಅದರಲ್ಲಿ ಕರಗಿ ಮತ್ತೆ ಇದರಲ್ಲಿ ಲಾಸ್ ಆಗುತ್ತೆ, ಪೋಷಕಾಂಶಗಳ ಹಾನಿ ಉಂಟಾಗ್ತದೆ, ಅಂದ್ರೆ ಪೋಷಕಾಂಶಗಳು ಉಳಿಯೋದಿಲ್ಲ ಅದರಲ್ಲಿ ಆಹಾರ ಪದಾರ್ಥದಲ್ಲಿ. ಹಾಗಾಗಿ ನಾವು ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ಹೆಚ್ಚಬೇಕು. ತರಕಾರಿ ಮತ್ತು ಹಣ್ಣುಗಳನ್ನ ನಾವು ಸ್ವಲ್ಪ ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ ಸುಲಭವಾಗಿ ಸಿಗ್ತದೆ. ಒಂದು ಚಿಟಿಕೆಯಷ್ಟು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಹಾಕಿ ತೊಳೆಯೋದ್ರಿಂದ ಅದರಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು, ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಇತ್ಯಾದಿಗಳನ್ನ ನಾವು ಸುಲಭವಾಗಿ ನಾಶಪಡಿಸಬಹುದು. ಮತ್ತೆ ಇದು ರಾ ತಿನ್ನುವಂತಹ ತರಕಾರಿ ಹಣ್ಣುಗಳಿಗೆ ಹೆಚ್ಚು ಅಪ್ಲೈ ಆಗ್ತದೆ. ಬೇಯಿಸಿ ತಿನ್ನೋದ್ರಿಂದ ಅಂತೂ ಏನು ಸಮಸ್ಯೆ ಇಲ್ಲ, ಬೇಯಿಸೋದ್ರಿಂದ ಎಲ್ಲಾ ಸೂಕ್ಷ್ಮಾಣುಜೀವಿಗಳು ನಾಶ ಆಗ್ತವೆ. ಹಾಗಾಗಿ ಬೇಯಿಸುವಿಕೆ ಅತ್ಯುತ್ತಮ ವಿಧಾನ. ಮತ್ತೆ ಕೆಲವು ಪೋಷಕಾಂಶಗಳನ್ನ ನಾವು ನೆನೆಸೋದ್ರಿಂದ ಮೊಳಕೆ ಕಟ್ಟೋದ್ರಿಂದ ಹೆಚ್ಚು ಮಾಡಬಹುದು. ಉದಾಹರಣೆಗೆ ಈಗ ದ್ವಿದಳ ಧಾನ್ಯಗಳು, ನಾವು ದ್ವಿದಳ ಧಾನ್ಯಗಳನ್ನ ಮೊಳಕೆ ಕಟ್ಟಿ ಬಳಸೋದ್ರಿಂದ, ಮೊಳಕೆ ಕಟ್ಟಿದ ಹೆಸರು ಕಾಳು, ಮೊಳಕೆ ಕಟ್ಟಿದ ಕಡಲೆಕಾಳು ಇತ್ಯಾದಿಗಳನ್ನ ಬಳಸೋದ್ರಿಂದ ಅದರಲ್ಲಿರುವಂತಹ ವಿಟಮಿನ್ ಸಿ ಪ್ರಮಾಣ ಹೆಚ್ಚಾಗ್ತದೆ. ಹೀಗೆ ನಾವು ಪೋಷಕಾಂಶಗಳನ್ನ ಹೆಚ್ಚು ಮಾಡಬಹುದು, ಮತ್ತೆ ಪೋಷಕಾಂಶಗಳ ಹಾನಿಗೂ ನಾವು ಕಾರಣರಾಗಬಹುದು. ಅದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಅಡಿಗೆ ಮಾಡುವ ವಿಧಾನದಲ್ಲಿ ಅನೇಕ ಪೋಷಕಾಂಶಗಳನ್ನ ಉಳಿಸಿ ನಾವು ನಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ರಕ್ಷಣೆಯನ್ನ ಮಾಡಬಹುದು. ಈಗ ನಾವು ಏಕದಳ ಧಾನ್ಯಗಳಿಗೆ ಬಂದ, ವಿಶೇಷವಾಗಿ ಜೋಳ ಇರ್ಬೋದು, ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಇದೆಲ್ಲ ಗಿರಣಿಗೆ ಹಾಕೊಂಡ್ ಬರ್ತಾರೆ, ಹಾಕಿಸ್ಕೊಂಡ್ಬಂದು ಅದನ್ನೆಲ್ಲ ಸಾನಿಸಿ ಮೇಲ್ಗಡೆ ಬಂದದ್ದೆಲ್ಲ ಬಿಸಾಕ್ಬಿಡ್ತಾರೆ. ಇಲ್ಲಿ ಹೇಗಂತ ಇದರಿಂದ ಪೋಷಕಾಂಶಗಳು ನಷ್ಟ ಆಗ್ತಾವ ಅಂತೀರಿ, ನಮ್ಮ ದೇಹಕ್ಕೆ ಸಿಗಬೇಕಾದಂತ ಪ್ರಮಾಣದಲ್ಲಿ ಸಿಗ್ತಾವೆ? ಹೌದು, ಅಂದ್ರೆ ಬಹಳಷ್ಟು ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು, ಡ್ಯಾಮಿನ್, ರೈಬೋಫ್ಲಾವಿನ್, ನಯಾಸಿನ್ ಇತ್ಯಾದಿಗಳು, ಈ ಬ್ರಾನ್ ಅಂತ ಹೇಳ್ತೀವಲ್ಲ, ಉದಾಹರಣೆಗೆ ಈಗ ತೌಡು, ತೌಡ್ನಲ್ಲಿ ಹೆಚ್ಚಾಗಿರ್ತವೆ. ಈ ತೌಡನ್ನ ನಾವು ಹೆಚ್ಚು ಹೆಚ್ಚು ಪಾಲಿಶ್ ಮಾಡಿದಷ್ಟು ಹೆಚ್ಚು ವಿಟಮಿನ್ಗಳು ಮತ್ತು ಮಿನರಲ್ ಗಳ ನಷ್ಟಕ್ಕೆ ಕಾರಣರಾಗ್ತದೆ. ಅದಕ್ಕೆ ನಾವು ಹಿಟ್ಟು ಮಾಡಿಸ್ ತಂದಂತಹ ಜೋಳದ ಹಿಟ್ಟು, ರಾಗಿ ಹಿಟ್ಟು, ಯಾವುದೇ ಹಿಟ್ಟನ್ನಾಗ್ಲಿ ಆಸ್ ಇಟ್ ಈಸ್ ಅಂದ್ರೆ ಸಾಣಿಸದೆ ಬಳಸೋದ್ರಿಂದ ನಾವು ಹೆಚ್ಚು ಪೋಷಕಾಂಶಗಳನ್ನ ನಮ್ಮ ದೇಹಕ್ಕೆ ಸೇರಿಸಬಹುದು. ಸಾಣಿಸಿ ಅದನ್ನ ತೆಗೆದು ಬಿಡೋದ್ರಿಂದ ತೌಡು ತೆಗೆದ್ರೆ ಏನಾಗ್ತದೆ, ಪೋಷಕಾಂಶಗಳ ನಷ್ಟ ಆಗ್ತದೆ. ಮತ್ತೆ ಅದ್ರ ಜೊತೆಗೆ ಪ್ರಮುಖ ಅಂಶವಾದಂತಹ ಡೈಟರಿ ಫೈಬರ್, ನಾರಿನಂಶ ಹೆಚ್ಚು ಹೊರಟೋಗ್ಬಿಡ್ತದೆ. ನಾರಿನಂಶದ ಕೊರತೆಯಿಂದಾಗಿ ಏನಾಗ್ತದೆ, ಕಾನ್ಸ್ಟಿಪೇಷನ್, ಮಲಬದ್ಧತೆ ಉಂಟಾಗಿ ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ಕಾರಣ ಆಗ್ತದೆ ಮಲಬದ್ಧತೆ. ಹೀಗಾಗಿ ನಾರಿನಂಶವನ್ನು ನಾವು ಸಾಧ್ಯವಾದಷ್ಟು ಕಾಪಾಡಬೇಕು ಆ ದೈನಂದಿನ ಆಹಾರ ಪದ್ಧತಿಯಲ್ಲಿ. ಹಾಗೆ ಹಸಿರು ತರಕಾರಿಗಳು, ಇತರ ತರಕಾರಿಗಳು, ಎಲ್ಲ ಹಣ್ಣು ಮತ್ತು ತರಕಾರಿಗಳ ಬಳಕೆಯನ್ನು ನಮ್ಮ ದೇಶದಲ್ಲಿ ಬೈ ಅಂಡ್ ಲಾರ್ಜ್ ನಮ್ಮ ದೇಶದಲ್ಲಿ ಹೆಚ್ಚು ಮಾಡಬೇಕು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸ್ಟೇಪಲ್ ಫುಡ್ ಅಂದ್ರೆ ನಿತ್ಯ ಉಪಯೋಗಿಸುವ ಆಹಾರಗಳಾದಂತಹ ಅಕ್ಕಿ, ಗೋಧಿ, ಜೋಳ ಇವುಗಳ ಬಳಕೆ ಹೆಚ್ಚೇ ಇದೆ. ಆದ್ರೆ ಹಣ್ಣು ತರಕಾರಿಗಳ ಬಳಕೆ ಅಗತ್ಯಕ್ಕಿಂತ ತುಂಬಾ ಕಡಿಮೆ ಇರೋದ್ರಿಂದ ನಾವು ಕಾನ್ಶಿಯಸ್ಲಿ ಇವುಗಳನ್ನ ಹೆಚ್ಚು ಮಾಡಬೇಕಾಗ್ತದೆ. ಈಗ ಮುಖ್ಯವಾಗಿ ಏನಾದ್ರೂ ನಿಯಮ ಇದೆಯಾ ಬೆಳೆದಂತವ್ರು ಅಥವಾ ಈಗ ಅಡೋಲ್ಸೆಂಟ್ ಅಂತ ಹೇಳ್ತೀವಿ ನಾವು, ಅಂತವ್ರು ಪ್ರತಿನಿತ್ಯ ಇವ್ರಿಗೆ ಇಷ್ಟು ಗ್ರಾಮ್ ಪ್ರೋಟೀನ್ ಬೇಕು, ಇಷ್ಟು ಗ್ರಾಮ್ ಕೊಬ್ಬು ಬೇಕಾಗತ್ತೆ, ಮಕ್ಕಳಿಗೆ ಇಷ್ಟು ಗ್ರಾಮ್ ಪ್ರೋಟೀನ್ ಪ್ರತಿನಿತ್ಯ ಇಷ್ಟು ಸೇವನೆ ಮಾಡ್ಲೇಬೇಕಂತಕ್ಕಂಥದ್ದು ಏನ ಥಂಬ್ ರೂಲ್ ಅಂತ ಹೇಳ್ತೀವಿ ನಾವು, ಆತರ ಇದೆ? ಆತರ ಇದೆ. ಅದಕ್ಕೆ ಏನಂತೀವಿ ಅಂತಂದ್ರೆ ಆರ್ ಡಿ ಎ ಅಂತ ಕರೀತಾರೆ, ರೆಕಮೆಂಡೆಡ್ ಡೈಟರಿ ಅಲೋಯನ್ಸಸ್. ಯಾರಾದ್ರೂ ನೆಟ್ ನಲ್ಲಿ ಆರ್ ಡಿ ಎ ಅಂತ ಕೊಟ್ರೆ ಆರ್ ಡಿ ಎ ಬೈ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನವರು ಈ ರೆಕಮೆಂಡೆಡ್ ಡೈಟರಿ ಅಲೋಯನ್ಸಸ್ ಅಂತ ಕೊಟ್ಟಿದ್ದಾರೆ. ಉದಾಹರಣೆಗೆ ಈಗ ಅಡೋಲೆಸೆಂಟ್ ಹುಡುಗಿಗೆ ಎಷ್ಟು, ಅಡೋಲೆಸೆಂಟ್ ಅಂದ್ರೆ ಹದಿಹರೆಯದ ಹೆಣ್ಣು ಮಕ್ಕಳು ಯಾವ ರೀತಿಯ ಆಹಾರ ಸೇವಿಸಬೇಕು, ಹದಿಹರೆಯದ ಗಂಡು ಮಕ್ಕಳು ಯಾವ ರೀತಿಯ ಆಹಾರ ಸೇವಿಸಬೇಕು, ಅಂದ್ರೆ ಎಷ್ಟು ಕಾರ್ಬೋಹೈಡ್ರೇಟ್, ಎಷ್ಟು ಪ್ರೋಟೀನ್ ಇರಬೇಕು, ಎಷ್ಟು ಕೊಬ್ಬಿನಂಶ ಇರಬೇಕು, ನಾರಿನಂಶ ಇರಬೇಕು, ಇದೆಲ್ಲಾನು ವಿವಿಧ ಏಜ್ ಗ್ರೂಪ್ಗೆ ಅಂದ್ರೆ ಬಾಲ್ಯದಲ್ಲಿ ಚಿಕ್ಕ ಮಕ್ಕಳಿಗೆ ಇನ್ಫೆನ್ಸಿಯಿಂದ ಹಿಡಿದು ವೃದ್ಧಾಪ್ಯದವರೆಗೆ ಡೈಟರಿ ಅಲೋಯನ್ಸಸ್ ನ ICMR ನವರು ಮೆನ್ಷನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ನಮ್ಗೆ ಗೈಡ್ ಲೈನ್ಸ್. ಡೈಟರಿ ಅಲೋಯನ್ಸ್ ಅಂದ್ರೆ ಇದು ಗೈಡ್ ಲೈನ್ಸ್, ಯಾರ್ಯಾರು ಎಷ್ಟೆಷ್ಟು ಯಾವ ಪ್ರಮಾಣದ ಆಹಾರವನ್ನ ಎಷ್ಟು ಪೋಷಕಾಂಶಗಳು ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು ಅನ್ನೋದು. ಬಾಲ್ಯದಲ್ಲಿ ಎಷ್ಟು ಬೇಕಾಗ್ತದೆ, ಹದಿಹರೆಯದಲ್ಲಿ ಎಷ್ಟು ಬೇಕಾಗ್ತದೆ, ಅಡಲ್ಟ್ಹುಡ್ ನಲ್ಲಿ ಮತ್ತೆ ಅವರು ನಮ್ಮ ದೈಹಿಕ ಚಟುವಟಿಕೆಗೆ ಅನುಗುಣವಾಗಿ ಇದನ್ನ ವಿಂಗಡಿಸಲಾಗಿದೆ. ಅಂದ್ರೆ ಸೆಡೆಂಟ್ರಿ ವರ್ಕರ್, ಮಾಡರೇಟ್ ವರ್ಕರ್, ಹೆವಿ ವರ್ಕರ್ ಅಂತ ಅದನ್ನ ವಿಭಾಗ ಮಾಡಿದ್ದಾರೆ. ಸೆಡೆಂಟ್ರಿ ವರ್ಕರ್ ಅಂದ್ರೆ ಈಗ ತುಂಬಾ ಕಡಿಮೆ ದೈಹಿಕ ಚಟುವಟಿಕೆ ಕೆಲಸಗಳನ್ನ ಮಾಡುವಂತವ್ರು, ಮಾಡರೇಟ್ ವರ್ಕರ್ ಅಂದ್ರೆ ಮಧ್ಯಮ ಪ್ರಮಾಣದಲ್ಲಿ ದೈಹಿಕ ಚಟುವಟಿಕೆ ಕೆಲಸಗಳನ್ನ ಮಾಡುವಂತವ್ರು, ಮತ್ತೆ ಹೆವಿ ವರ್ಕರ್ ಅಂದ್ರೆ ಅತ್ಯಂತ ಹೆಚ್ಚು ಪರಿಶ್ರಮದ ದೈಹಿಕ ಪರಿಶ್ರಮದ ಕೆಲಸಗಳನ್ನ ಮಾಡುವಂತವ್ರು, ಹೆಚ್ಚು ಶಕ್ತಿದಾಯಕ ಆಹಾರಗಳನ್ನ ಬಳಸ್ಬೇಕ ಅಂದ್ರೆ ಸೇವಿಸಬೇಕಾಗ್ತದೆ. ಈ ರೀತಿಯಾಗಿ ICMR ನವರು ರೆಕಮೆಂಡೆಡ್ ಡೈಟರಿ ಅಲೋಯನ್ಸಸ್ ಅಂದ್ರೆ ಎಲ್ಲರಿಗೂ ಬೇರೆ ಬೇರೆ ವಿವಿಧ ವಯಸ್ಸಿನವರಿಗೆ ವಿವಿಧ ಅಂದ್ರೆ ಅವರ ದೈಹಿಕ ಚಟುವಟಿಕೆಯ ಮಟ್ಟಕ್ಕೆ ಅನುಗುಣವಾಗಿ ಎಷ್ಟೆಷ್ಟು ಇರಬೇಕು ಅನ್ನೋದನ್ನ ಚಾರ್ಟ್ ಮೂಲಕನೇ ಕೊಟ್ಟಿದ್ದಾರೆ. ನೆಟ್ ನಲ್ಲಿ ಯಾರಾದ್ರೂ ಹುಡುಕಬಹುದು ಆರ್ ಡಿ ಅಂತ ಕೊಟ್ಟರೆ. ಈಗ ಮುಖ್ಯವಾಗಿ ಅತಿಯಾದ ಆಹಾರ ಸೇವನೆ ಮತ್ತು ಅತಿ ಕಡಿಮೆಯಾದಂತಹ ಆಹಾರ ಸೇವನೆ ಅನಾರೋಗ್ಯಕ್ಕೆ ಕಾರಣ ಆಗಬಹುದು ಅಂತೀರಾ? ಅತಿಯಾದ ಆಹಾರ ಸೇವನೆ ಮತ್ತು ಅತಿ ಕಡಿಮೆ ಸೇವನೆ? ಹೌದು ಹೌದು, ಇದಕ್ಕೆ ನಾವು ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅಂದ್ರೆ ಕುಪೋಷಣೆ ಅಥವಾ ನ್ಯೂನ ಪೋಷಣೆ. ನ್ಯೂನ ಪೋಷಣೆ ನ್ಯೂನತೆ ಅಂತಂದ್ರೆ ಬರೀ ಕಡಿಮೆ ಸೇವಿಸೋದು ಮಾತ್ರ ಅಲ್ಲ, ಅತಿ ಹೆಚ್ಚು ಆಹಾರ ಸೇವನೆ ಕೂಡ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಈಗ ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವನೆ ಬೊಜ್ಜಿಗೆ, ಹೃದಯ ರೋಗಕ್ಕೆ, ಸಕ್ಕರೆ ಕಾಯಿಲೆಗೆ ಕಾರಣವಾದ್ರೆ ಅತ್ಯಂತ ಕಡಿಮೆ ಆಹಾರ ಸೇವನೆ ಈ ಎಲ್ಲಾ ರೀತಿಯ ಪೋಷಕಾಂಶಗಳ ಕೊರತೆಗೆ ಕಾರಣ ಆಗ್ತದೆ. ಚಿಕ್ಕ ಮಕ್ಕಳಲ್ಲಿ ಕ್ವಾಶಿಯಾರ್ಕರ್, ಮರಾಸ್ಮಸ್ ನಂತಹ ಕಾಯಿಲೆಗಳು, ಮತ್ತೆ ಬೆಳೀತಾ ಬೆಳೀತಾ ಬಂದ ಹಾಗೆ ಕುಳ್ಳುತನ, ಮತ್ತೆ ತೆಳ್ಳಗೆ ದೇಹ ತೂಕ ಅತ್ಯಂತ ಕಡಿಮೆ ಇರೋದು, ಅತ್ಯಂತ ತೆಳ್ಳಗಿರೋದು, ಈ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ವೆಯ್ಟ್ ಫಾರ್ ಏಜ್, ಹೈಟ್ ಫಾರ್ ಏಜ್ ಅಂತ ಹೇಳ್ತೀವಲ್ಲ, ಅಂದ್ರೆ ಬೆಳವಣಿಗೆಗೆ ಅಂದ್ರೆ ಆ ವಯಸ್ಸಿಗೆ ತಕ್ಕ ತೂಕ, ವಯಸ್ಸಿಗೆ ತಕ್ಕ ಎತ್ತರವನ್ನ ಮಕ್ಕಳು ಅಟೈನ್ ಮಾಡೋದಕ್ಕೆ ಆಗುದಿಲ್ಲ ಅತ್ಯಂತ ಕಡಿಮೆ ಆಹಾರ ಸೇವನೆಯಿಂದ. ಅತಿ ಹೆಚ್ಚು ಆಹಾರ ಸೇವನೆ ಕೊಬ್ಬಿನಂಶ ಹೆಚ್ಚು ಹೆಚ್ಚು ಸಂಗ್ರಹ ಆಗ್ತಾ ಹೋಗುತ್ತೆ, ಬೊಜ್ಜಿಗೆ ಮತ್ತೆ ಅದರ ರಿಲೇಟೆಡ್ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಒಳ್ಳೇದು ಡಾಕ್ಟರ್ ಅನುಪಮ ಅವರೇ, ಇದುವರೆಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಕೊನೆಯದಾಗಿ ನಮ್ಮ ಮಹಿಳೆಯರಿಗೆ, ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿರ್ಬಹುದು, ರೈತರಿರ್ಬಹುದು, ಅವರಿಗೆ ಆಹಾರದ ಬಗ್ಗೆ ಏನು ಕಿವಿ ಮಾತನ್ನ ಹೇಳ್ತೀರಿ? ಆಹಾರದ ಸೇವನೆ ಸಮರ್ಪಕವಾಗಿರ್ಬೇಕು. ಈಗ ಏನಂತಂದ್ರೆ ಹೆಚ್ಚು ದೈಹಿಕ ಪರಿಶ್ರಮದ ಕೆಲಸಗಳನ್ನ ಮಾಡುವಂತವ್ರು ಹೆಚ್ಚು ಶಕ್ತಿದಾಯಕ ಆಹಾರಗಳನ್ನ ಸೇವಿಸಬೇಕು. ಹೇಳಿದ್ನಲ್ಲ, ಏಕದಳ ಧಾನ್ಯಗಳು ಮತ್ತೆ ಎಣ್ಣೆ ಬೆಣ್ಣೆ ತುಪ್ಪ ಇರುವಂತಹ ಜಿಡ್ಡಿನಂಶ ಇರುವಂತಹ ಆಹಾರ ಪದಾರ್ಥಗಳು ಹೆಚ್ಚು ಶಕ್ತಿಯನ್ನ ಕೊಡ್ತವೆ. ಆಮೇಲೆ ಪ್ರೋಟೀನ್ ಅಂತೂ ಎಲ್ಲರಿಗೂ ಪ್ರಮುಖವಾದಂತ ಪೋಷಕಾಂಶ ಆಗಿದೆ. ಅದಕ್ಕೆ ಎಲ್ಲರೂ ಸಮತೂಕದ ಆಹಾರವನ್ನ ಉತ್ತಮಿತವಾಗಿ ಋತುಮಾನಕ್ಕೆ ಅನುಗುಣವಾಗಿ ನಾವು ಆಹಾರ ಸೇವನೆಯನ್ನ ಮಾಡಿದ್ರೆ ಕಾಯಿಲೆಗಳಿಂದ ದೂರ ಇರಬಹುದು. ಅನುಪಮ ಅವರೇ, ಇದುವರೆಗೂ ನಮ್ಮ ಕೇಳುಗರಿಗೆ ಆಹಾರ ಮತ್ತು ಆರೋಗ್ಯ, ಆರೋಗ್ಯ ಅಂದ್ರೇನು, ಆಹಾರ ಪದ್ಧತಿ ಹೇಗಿರಬೇಕು, ಯಾವ್ಯಾವ ಆಹಾರ ವಸ್ತುಗಳನ್ನ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಂತಕ್ಕಂತ ವಿಚಾರ ಹಳ್ಳಿಯಲ್ಲೆಲ್ಲ ಇರ್ತಾವೆ. ಆಹಾರ ಪದ್ಧತಿ ಸಾಕಷ್ಟು ಒಮ್ಮೆ ಬರೇ ಅನ್ನ ತಿನ್ನೋದು, ಬರೇ ರೊಟ್ಟಿ ತಿನ್ನೋದು ಮಾಡ್ತಿರ್ತಾರೆ. ಅದೇ ವೈವಿಧ್ಯಮಯ ಆಹಾರ ಸೇವನೆಯನ್ನ ಹಣ್ಣು, ತರಕಾರಿ, ಬೇಳೆಕಾಳುಗಳು, ಮೊಟ್ಟೆ, ಮೀನು, ಮಾಂಸ ಮತ್ತು ಕೊಬ್ಬಿನ ಪದಾರ್ಥಗಳಂತ ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಮಜ್ಜಿಗೆ, ಈ ವೈವಿಧ್ಯಮಯ ಆಹಾರ ಸೇವನೆಯನ್ನ ಮಾಡೋದ್ರಿಂದ ಆರೋಗ್ಯಕರವಾದಂತಹ ಜೀವನವನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂತ ವಿಚಾರವನ್ನ ಹೇಳಿದಿರಿ. ನಮ್ಮ ಗ್ರಾಮೀಣ ಮಹಿಳೆಯರು, ರೈತ ಬಾಂಧವರು ಇಂತ ವಿಚಾರವನ್ನ ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಎಲ್ಲ ಕೇಳುಗರಿಗೂ. ನಾನು ಕೃಷಿ ಮಹಾವಿದ್ಯಾಲಯ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದುವರೆಗೆ ಆಹಾರ ಮತ್ತು ಆರೋಗ್ಯ ಕುರಿತು ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ಅನುಪಮಾ ಸಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಕೆಲವು ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅವುಗಳನ್ನು ಎರೆಹುಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಈಗಾಗಲೇ ಕಟಾವು ಮಾಡಿದ ಧಾನ್ಯಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳ ತೇವಾಂಶ 11%-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳು 8% ಮತ್ತು ತರಕಾರಿ ಬೀಜಗಳು 5%-6%. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣದ ಕೀಟಬಾಧೆಯಿಂದ ಮುಕ್ತವಾಗಬಹುದು. ಇನ್ನು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಜಿಲ್ಲೆಯಲ್ಲಿ ಮಾವು ಬೆಳೆಯನ್ನ ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದಿ ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನಜಲ್ ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಜಿಗಿಹುಳು ಹತೋಟಿಗೆ 1 ಮಿಲಿಲೀಟರ್ ಬಪ್ರೋಪೆಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಲಿಯಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತ ನಾಟಿ ಮಾಡಿದ 3 ಅಥವಾ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ತೊಗರಿ ಬೆಳೆಯು ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆಗೆ ಬಳಸಬೇಕು. ಇದರಿಂದ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಸೂರ್ಯಕಾಂತಿಯಲ್ಲಿ ಬೂದಿ ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕೊನಜೋಲ್ 25 EC ಅಥವಾ 0.5 ಗ್ರಾಂ ಮೈಕೋಬ್ಲಿಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯವಕಾಶ ಕಡಿಮೆ ಇದ್ದು ಆದಷ್ಟು ಬೇಗನೆ ಕಟಾವನ್ನು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಇನ್ನು ಮುಂಚಿತವಾಗಿ ಬಿತ್ತನೆ ಮಾಡಿದ ಕಡಲೆ ಬೆಳೆಯು ಕಟಾವು ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಕಟಾವು ಕಾರ್ಯವನ್ನು ಮಾಡ್ಕೋಬೇಕು. ಇನ್ನು ಮೀನು ಸಾಕಾಣಿಕೆಯನ್ನ ಮಾಡುತ್ತಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಮೀನು ಮರಿಗಳನ್ನು ಹತ್ತಿರ ಇರುವ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತಂಪು ಹವಾಮಾನವಿದ್ದಾಗ ಸಾಗಾಣಿಕೆ ಮಾಡುವುದು ಉತ್ತಮ. ಇನ್ನು ಜಿಲ್ಲೆಯಲ್ಲಿ ಮೀನು ಸಾಕಾಣಿಕೆಯನ್ನ ಮಾಡುತ್ತಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮೀನು ಮರಿಗಳನ್ನ ಹತ್ತಿರವಿರುವ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತಂಪು ಹವಾಮಾನವಿದ್ದಾಗ ಸಾಗಾಣಿಕೆ ಮಾಡುವುದು ಒಳ್ಳೆಯದು. ಕೊಳದಲ್ಲಿ 3-6 ತಳಿಯ 10-15 cm ಉದ್ದವಿರುವ ಮಡಿಗಳನ್ನು 2-3 ಮೀಟರ್ ನೀರಿನ ಆಳದಲ್ಲಿರುವ ಕೊಳದಲ್ಲಿ ಪ್ರತಿ ಹೆಕ್ಟರ್ಗೆ 10,000-20,000 ಮರಿಗಳಂತೆ ಕೊಳದ ಫಲವತ್ತತೆ ಮತ್ತು ನೀರಿನ ಲಭ್ಯತೆ ಅನುಗುಣವಾಗಿ ದಾಸ್ತಾನುಗಳನ್ನು ಮಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ.

ರೈತ ಬಂದವರೇ, ಈಗ ಕೇಳೋಣ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಎನ್ ತಿಮ್ಮಪ್ಪ ನಾಯಕ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನ. ಯಾರು ನೀನು, ಎಲ್ಲಿಂದ ಬಂದಿ, ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದಿ, ಯಾರು ನೀನು, ಗಾಯಿತ್ತೇನು ಇಷ್ಟೆಲ್ಲ ಮಂದಿ, ಬರುವಾಗಿತ್ತೇನು ಇಷ್ಟೆಲ್ಲ ಮಂದಿ, ಯಾರು ನೀನು, ಎಲ್ಲಿಂದ ಬಂದೆ, ಬರುವಾಗಿತ್ತೇನು ಇಷ್ಟೆಲ್ಲ ಮಂದಿ, ಯಾರು ನೀನು, ಸೌರಸ್ಥ ಜಲ್ಮಾವು ತಿರುಗಿ ತಿರುಗಿ ಬಂದೆ, ಅಲ್ಲಿಂದ ಬರುವಾಗ ಏನೇನು ತಂದೆ, ಯಾರು ನೀನು, ಯಾರು ನೀನು, ಸಂಸಾರ ಎಂಬುವುದು ಒಂದು ದಿನದ ಸಂತೆ, ಸಂಸಾರ ಎಂಬುವುದು ಒಂದು ದಿನದ ಸಂತೆ, ಅಲ್ಲಿಂದ ಬರುವಾಗ ಏನೇನು ತಂದೆ, ಯಾರು ನೀನು, ಎಲ್ಲಿಂದ ಬಂದೆ, ಬರುವಾಗ ಇತ್ತೇನು ಇಷ್ಟೆಲ್ಲ ಮಂದೆ, ಯಾರು ನೀನು, ಯಾರು ನೀನು, ಬಂದು ಬಳಗವೆಲ್ಲ ನಂದು ನೀನಂದೇ ನೀನೋಗ ಕಾಲಕ್ಕೆ ಎಲ್ಲಿತ್ತು ಮಂದಿ, ನೀನೋಗ ಕಾಲಕ್ಕೆ ಎಲ್ಲಿತ್ತು ಮಂದಿ, ನೀನೋಗ ಕಾಲಕ್ಕೆ ಎಲ್ಲಿತ್ತು ಮಂದಿ, ಯಾರು ನೀನು, ಯಾರು ನೀನು, ಯಾರು ನೀನು, ಎಲ್ಲಿಂದ ಬಂದೆ, ಎರಡು ಅಸ್ತ್ರಗಳಿಂದ ಕಿವಿಗಳನ್ನು ಮುಚ್ಚಿ, ಎರಡು ಅಸ್ತ್ರಗಳಿಂದ ಕಿವಿಗಳನ್ನು ಮುಚ್ಚಿ, ನೀ ಬಂದ ದಾರಿಗೆ ಕುಂತೆಲ್ಲ ಮೆಚ್ಚಿ, ಅರವಿನೊಳಗೆ ಜಾರಿ ಬಿಗುದಾರ ಕಚ್ಚಿ, ಅರವಿನೊಳಗೆ